13045 ಅಂತ ಕೇಳಿದಿರಿ. ಸೇಮ್ 94 ತರಾನೇ, ಅದರಲ್ಲಿ ಫಾಸ್ಫರಸ್ ಒಂದು ಇರೋದಿಲ್ಲ, 13 ಸಾರಜನಕ ಇರ್ತದೆ, 45 ಪೊಟ್ಯಾಶ್ ಇರ್ತದೆ. ಸೊ ಅದನ್ನು ಯಾವಾಗಪ್ಪ ಸ್ಪ್ರೇ ಮಾಡಬೇಕು ಅಂದರೆ 75 ದಿವಸದಲ್ಲಿ ಅಥವಾ ಒಂದು 5 ದಿವಸ ಹೆಚ್ಚು ಕಡಿಮೆ, ಮತ್ತು ಒಂದು 90-95 ದಿವಸದಲ್ಲಿ ಒಂದ್ಸಲ. ಈ ಥರ ಮಾಡೋದ್ರಿಂದ ಕಾಯಿ ದಪ್ಪ ಆಗ್ತದೆ, ಕಾಯಿ ದಪ್ಪ ಆಗಿ ಹತ್ತಿ ಚೆನ್ನಾಗಿ ಒಡೆಯುತ್ತೆ. ಅಂದರೆ ನಮ್ಮ ಇವರು ಹೇಳ್ತಾ ಇದ್ರು ನಿಡಗುಂದಿ ಸಾಹೇಬರು, ನಮ್ಮ BT ಹತ್ತಿ ತಳಿಗಳಲ್ಲೆಲ್ಲ ಜವಾರಿ ಹತ್ತಿಗಳು ಕಂಪೇರ್ ಮಾಡಿದ್ರೆ ಬೋಲ್ ಸೈಜ್ ಗಾತ್ರ ಚೆನ್ನಾಗಿರ್ತದೆ ಅಂದರೆ. ನೀವು ಯಾವುದೇ BT ಹತ್ತಿ ತಳಿ ತಳ್ಕೊಳ್ರಿ, ಐದರ ಮೇಲೇ ಇರ್ತದೆ ಒಂದು ತೊಳೆನ ನಾವು ತೂಕ ಮಾಡಿದಾಗ 5 ಗ್ರಾಮ್ ಮೇಲೆ, ಅದೇ ಒಂದು ಇಂಡಿಕೇಶನ್ ನಿಮ್ಗೆ ಇಳುವರಿ ಜಾಸ್ತಿ ಬರಬೇಕಪ್ಪ ಅಂದರೆ 5 ಗ್ರಾಮ್ ಮೇಲ್ಪಟ್ಟು ಎಷ್ಟೇ ಇರಲಿ ತೊಳೆ ತೂಕ, 6 ಗ್ರಾಮ್ ಬಂದು ಇನ್ನೂ ಒಳ್ಳೆಯದು, 6.5 ಗ್ರಾಮ್ ಬರಲಿ ಇನ್ನೂ ಒಳ್ಳೆಯದು. ಸೊ ಅದು ಒಂದು ಇಂಡಿಕೇಶನ್, ಬೋಲ್ ವೈಟು ಭಾಳ ಇಂಪಾರ್ಟೆಂಟು. ಹಂಗಾಗಿ ನೀವು ಪೊಟ್ಯಾಶ್ ಗೊಬ್ಬರ ಕೊಡೋದ್ರಿಂದ ಆ ಕಾಯಿ ಗಾತ್ರ ಚೆನ್ನಾಗಾಗ್ತದೆ, ಕಾಯಿ ಗಾತ್ರ ಚೆನ್ನಾಗಾಗ್ತದೆ. ನಾನು ಹೇಳ್ದಂಗೆ ನೀವು ಅದನ್ನು 94 ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್ 3 ಸಲ, 60 ದಿವಸಕ್ಕೊಮ್ಮೆ, 75 ದಿವಸಕ್ಕೊಮ್ಮೆ, 90 ದಿವಸಕ್ಕೊಮ್ಮೆ, ಮತ್ತು ಇನ್ ಬಿಟ್ವೀನ್ ಒಂದು ಲಘು ಪೋಷಕಾಂಶಗಳ ಸಿಂಪರಣೆ, ಮತ್ತು ಒಂದು 13045, ಇಷ್ಟು ಮಾಡಿ ನಿಮ್ಮ ಬೆಳೆ ಸಮೃದ್ಧವಾಗಿರ್ತದೆ. ಮತ್ತು ಇದನ್ನು ಅದನ್ನೇ ಸಪ್ರೇಟಾಗಿ ಹೊಡಿಬೇಕು ಅನ್ನೋದೇನಿಲ್ಲ. ನೀವು ಯಾವುದಾದ್ರೂ ಒಂದು ಕೀಟನಾಶಕ ಹೊಡಿತಾ ಇರ್ತೀರಿ, ಒಂದು ರಸ ಇರೋ ಕೀಡೆ ಇದೆ, ಒಂದು ಹಸಿರುಳ ಇದೆ, ಅದಕ್ಕೊಂದು ಸಿಂಪರಣೆ ಮಾಡ್ತಾ ಇರ್ತೀರಿ, ಒಂದು ಟೋಕನ್ ಆಗಲಿ, ಒಂದು ಹೂಲಾಲ್ ಆಗಲಿ, ಯಾವುದೋ ಒಂದು ಅದರ ಜೊತೆಗೆ ಮಿಶ್ರಣ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಹೆಚ್ಚಿಗೆ ಇನ್ನೊಂದು ಸಲ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿನೂ ಒಂದು ಸಿಂಪರಣೆಯನ್ನು ನೀವು ಸೇವ್ ಮಾಡ್ಕೋಬಹುದು. ಈಗ 75-90 ದಿವಸದ ಬೆಳೆ ಒಳಗಡೆ ಇದ್ದರೆ ಇನ್ನೊಂದು ಒಂದು ಮೇಲ್ಗೊಬ್ಬರ ಕೊಡಬೇಕಾಗತ್ತೆ, ಒಂದು 25 ಕೆಜಿಯಷ್ಟು ಸಾರಜನಕ, ಒಂದು 10 ಕೆಜಿಯಷ್ಟು ಪೊಟ್ಯಾಶ್. ಸಪೋಸ್ ಈಗ ಬೆಳವಣಿಗೆ ಹಂತ ಮುಗಿದು ಸಾಕಷ್ಟು ಕಾಯಿಗಳು, ಒಂದು 40-50 ಕಾಯಿ ಇದೆ, ಬೆಳವಣಿಗೆ ಒಂದು 6 ಅಡಿ ಮೇಲಿದೆ ಬೆಳೆ ಅಂತ ಅಂದರೆ ನೀವು ಕೊಡೋ ಅವಶ್ಯಕತೆ ಏನಿಲ್ಲ, ಸಿಂಪರಣೆ ಮುಖಾಂತರ ಮ್ಯಾನೇಜ್ ಮಾಡ್ಕೊಳ್ರಿ ಮೇಲುಗೊಬ್ಬರ. ಅಕಸ್ಮಾತ್ ನಿಮಗೆ ಗ್ರೋತ್ ಬೆಳವಣಿಗೆ ಕಡಿಮೆ ಇದೆ ಅಂದರೆ ಒಂದು ಇನ್ನೊಂದು ಮೇಲುಗೊಬ್ಬರಕ್ಕೆ ಹೋಗಿ, ಒಂದು 25 ಕೆಜಿಯಷ್ಟು ಯೂರಿಯಾ, ಒಂದು 10 ಕೆಜಿಯಷ್ಟು ಪೊಟ್ಯಾಶ್. ಸೊ ಇಷ್ಟು ಗೊಬ್ಬರದ ನಿರ್ವಹಣೆ. ಗುಲಾಬಿ ಕಾಯಕೊರಕ ಇದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆಪ್ಪ ಅಂದರೆ ನೀವು ಮೋಹಕ ಬಲೆನ ಹಾಕಬೇಕು. ಒಂದು ಎಕರೆಗೆ ಒಂದು 3-4 ಮೋಹಕ ಬಲೆ ಹಾಕಿದಾಗ ಅದರಲ್ಲಿ ಬಂದು ಬೀಳ್ತದೆ ಅದು ಚಿಟ್ಟೆ, ಆವಾಗ ನಿಮಗೆ ಅದು ಪಾಪ್ಯುಲೇಷನ್ ಇದೆ ಅಂತ ಅರ್ಥ. ಸೊ ಅದು ಇಂಡಿಕೇಶನ್, ಅದನ್ನ ನೋಡ್ಕೊಂಡು ನಾವು ಸಿಂಪರಣೆ ಪ್ಲಾನ್ ಮಾಡ್ಕೋಬೇಕು. ಕೆಲವು ಮಾಸ್ ಟ್ರಾಪಿಂಗ್ ಅಂತ ಮಾಡ್ತಾರೆ, ಒಂದು ಎಕರೆಗೆ ಜಾಸ್ತಿ ಒಂದು 20-25 ಹಾಕಿ ಎಲ್ಲ ಚಿಟ್ಟೆಗಳು ಅದರಲ್ಲೇ ಬೀಳೋ ಥರನೂ ಮಾಡ್ಕೋತಾರೆ, ಅದು ಮಾಸ್ ಟ್ರಾಪಿಂಗ್ ಅಂತಾರೆ. ಯಾವುದೇ ಗೊಬ್ಬರವನ್ನು ಎರಚಬೇಡ್ರಿ ಉಗ್ಗೋದು. ನಿಮಗೆ ಗೊಬ್ಬರದಲ್ಲಿ 75-80% ಲಾಸ್ ಆಗುತ್ತೆ. ನೀವು ಗೊಬ್ಬರನ ಯಾವತ್ತೂ ಬಿತ್ತರಿ, ಸಾಲಲ್ಲಿ ಬಿತ್ತರಿ. ಇನ್ನೂ ಸಣ್ಣ ರೈತರಾದರೆ ತೋಡಿ ಇಡ್ರಿ ಗಿಡದ ಪಕ್ಕದಲ್ಲಿ, 2 ಗಿಡದ ಪಕ್ಕದಲ್ಲಿ ತೋಡಿ ಇಡ್ರಿ, ನಿಮಗೆ ಅದು 90-100% ನಿಮಗೆ ಬೆಳೆಗೆ ಸಿಗ್ತದೆ. ನೀವು ಯಾವಾಗ ಎರಚ್ತಿರೋ ಗೊಬ್ಬರನ ಯಾವತ್ತೂ ನಿಮ್ಗೆ 80% ಬೆಳೆಗೆ ಸಿಗೋದಿಲ್ಲ. ಸೊ ಹಂಗಾಗಿ ಎರಚೋದನ್ನ ಬಿಟ್ಬಿಡ್ರಿ. ನೀವು ಗೊಬ್ಬರನ ಯಾವತ್ತು ಗೊಬ್ಬರ ಎಷ್ಟು ತುಟ್ಟಿ ಇದೆ ಅಂತ ಗೊತ್ತಲ್ಲ ನಿಮಗೀಗ. ಸೊ ಎರಚೋ ದಯವಿಟ್ಟು ಬೇಡ, ನಮ್ಮ ರೆಕಮೆಂಡೇಶನ್ ಅಲ್ಲ. ಬಿತ್ತರಿ, ಸಾಲಲ್ಲಿ ಬಿತ್ತಿ ಮಣ್ಣು ಮುಚ್ಚ್ರಿ. ಮತ್ತೆ ಯಾವತ್ತೂ ಒಂದು ಅಗಳು ಸಹ ಗೊಬ್ಬರದ ಅಗಳು ಆಕಾಶ ನೋಡಬಾರ್ದು, ಮಣ್ಣಿನಲ್ಲಿ ಮುಚ್ಚಬೇಕು, ಆವಾಗಲೇ ಬೆಳೆಗೆ ಸಿಗ್ತದೆ. ಯಾವಾಗ ಗೊಬ್ಬರ ನಿಮ್ಮ ಆಕಾಶ ನೋಡ್ತದೋ ಅದು ಸಿಗೋದಿಲ್ಲ, ಡೆಫಿನೆಟಾಗಿ ಸಿಗೋದಿಲ್ಲ. ಸೊ ಇದೊಂದು ಮನದಲ್ಲಿ ಇಟ್ಕೊಳ್ರಿ. ನನ್ನ ಫೋನ್ ನಂಬರ್ ಬರ್ಕೊಳ್ರಿ, ನನ್ನ ಹೆಸರು ಡಾಕ್ಟರ್ ಅಜಯ್ ಕುಮಾರ್ ಅಂತ. 9880398609. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, 9880398609. ಈ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಬೀಜ ವಿಜ್ಞಾನದ ಬೀಜ ಘಟಕದ ಮುಖ್ಯಸ್ಥರು ಹಾಗೂ ವಿಜ್ಞಾನಿಗಳು, ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹತ್ತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ MY ಅವರಿಂದ ಮಾಹಿತಿ. ಈ ಕಾರ್ಯಕ್ರಮವನ್ನು ದಿನಾಂಕ 26/9/2022 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಣವನ್ನು ಮಾಡಲಾಗಿತ್ತು. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूख सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ಲಿಂಗಸೂರು ತಾಲೂಕಿನ ಆಶಿಹಾಳ್ ಗ್ರಾಮದ ರೈತರಾದ ಚನ್ನಬಸಪ್ಪ ಅವರ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಲಿಂಗಸೂರು ತಾಲೂಕಿನ ಆಶಿಹಾಳ್ ಗ್ರಾಮದ ಚನ್ನಬಸಪ್ಪ ಆಶಿಹಾಳ್ ಅವರು. ಇವರು ಸಾಕಷ್ಟು ವರ್ಷದಿಂದ ಕೃಷಿಯಲ್ಲಿ ಅನುಭವ ಇದೆ, ಜೊತೆಗೆ ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಒಣಬೇಸಾಯ ಇದೆ ಮತ್ತು ನೀರಾವರಿ ಅನುಕೂಲತೆಯನ್ನು ಹೊಂದಿದಂಥ ರೈತರು ಚನ್ನಬಸಪ್ಪ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಚನ್ನಬಸಪ್ಪ ಅವರೇ, ಒಕ್ಕಲ್ತನ ತಮ್ಮದು ಮೊದಲಿಂದ ಮನೆಯ ಉದ್ಯೋಗ? ಮೊದಲಿಂದ ಒಕ್ಕಲ್ತನ ರೀ ನಮ್ಮದು. ತಂದೆಯವರಿಂದ ಬಂದು? ತಂದೆಯವರಿಂದ ಒಕ್ಕಲ್ತನ ರೀ. ಈಗೆಲ್ಲ ಮಕ್ಕಳ ಎಜುಕೇಷನ್ ಅದಾರೆ ರೀ, ಇವಾಗ ನಾವೆಲ್ಲ ಮಾಡೋದು ಒಕ್ಕಲ್ತನ ಮಾಡೋದು. ಹೇಗೆ ಹೇಳಿ, ನಿಮ್ಮ ಒಕ್ಕಲ್ತನ ನಿಮ್ಮ ತಂದೆಯವರಿಂದ ಸ್ವಲ್ಪ ವಿಚಾರ ಹೇಳಿ, ಯಾವ ರೀತಿ ಒಕ್ಕಲ್ತನ ಬಂದಿದೆ ನಿಮ್ದು, ಇಲ್ಲಿ ತನ ಎಲ್ಲಿಗೆ ಬಂದಿದೆ ಒಕ್ಕಲ್ತನ, ಯಾವ ರೀತಿ ಬದಲಾವಣೆ ಆಗಿದೆ, ಮೊದಲು ಹೇಗಿತ್ತು, ಈಗೇನು ಒಕ್ಕಲ್ತನದಲ್ಲಿ ಬದಲಾವಣೆ ಆಗಿದಾವ ಅಂತ? ಈಗೆಲ್ಲ ಬದಲಾವಣೆ ಆಗಿದೆ ಸರ್. ಇವಾಗ ಮೊದಲು ಈ ಥರ ನಾವು ಬೆಳೀತಿದ್ದಿಲ್ಲ, ಈಗ ಅದೇ 5 ಎಕರೆ ಹೊಲದಲ್ಲಿ ನಾವು 5 ಚೀಲ 6 ಚೀಲ ಬೆಳೀತಿದ್ದೀವಿ. ಈ 5-6 ಎಕರೆ ಹೊಲದಲ್ಲಿ ಈಗ 100 ಚೀಲ ತನಕ ಬೆಳಿಬೋದು ನಾವು. ಇವಾಗ ಎಲ್ಲ ಬದಲಾವಣೆ ಮಡಿಕೊಂಡು, ಮಡಿಕೆ ಮೊದಲು ಮಡಿಕೆ ಹೊಡ್ಲಿಬೇಕಾದ್ರೆ ಎತ್ತಿನ ಮಡಿಕೆನೇ ಬರ್ತಿತ್ತು, ಸರಿಯಾಗಿ ಮಡಿಕೆ ಹೊಡ್ತಿದ್ದಿಲ್ಲ, ಗಳೆ ಆಗ್ತಿದ್ದಿಲ್ಲ ಸರಿಯಾಗಿ. ಈ ಎಲ್ಲ ಯಂತ್ರೋಪಕರಣಗಳು ಬಂದ ಮೇಲೆ ಸರಿಯಾಗಿ ಅದಾಗ್ತಾವ ಭೂಮಿ, ಹಂಗಾಗಿ ಭೂಮಿ ಸರಿಯಾಗಿ ಬೆಳೀತಾ ಇದ್ದವು ಸರ್. ಇವಾಗ ಒಟ್ಟಾರೆ ತಮ್ಮದು ಭೂಮಿ ಎಷ್ಟಿದೆ, ಜೊತೆಗೆ ನೀರಾವರಿ ಅನುಕೂಲತೆ ಇದೆ ಹೇಗೆ, ಒಣಬೇಸಾಯ ಎಷ್ಟಿದೆ, ಏನೆಲ್ಲ ಬೆಳೆಗಳನ್ನು ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ನಾವು ವರ್ಷ ತೊಗರಿ, ಸೂರ್ಯಪಾನ, ಕಡಲೆ, ಶೇಂಗಾ, ಬಿಳಿಜೋಳ ಎಲ್ಲ ರೀತಿಯೂ ಬೆಳಿತೀವಿ. ಆಮೇಲೆ ಹತ್ತಿನೂ ಹಾಕ್ತಿದ್ವಿ. ಒಂದು 20 ಎಕರೆ ಒಣಭೂಮಿ, 10 ಎಕರೆ ನೀರಾವರಿ ಇದೆ ಸರ್ ನಮ್ದು. ನೀರಾವರಿಯಲ್ಲಿ ನಿಮಗೆ ವಿಶೇಷವಾದಂಥ ಬೆಳೆಗಳೇ ನೀರಾವರಿಯಲ್ಲಿ ಏನು ಹಾಕ್ತಾ ಇರ್ತೀರಿ? ಶೇಂಗಾ, ಸೂರ್ಯಪಾನ ಸರ್, ಸಜ್ಜಿ. ಶೇಂಗಾ ಪ್ರತಿ ವರ್ಷ ಹಾಕ್ತಾ ಇರ್ತೀರಿ? ಶೇಂಗಾ ಪ್ರತಿ ವರ್ಷ ಹಾಕ್ತೀವಿ ಸರ್. ಸುಮಾರು 5 ಎಕರೆ 20 ಗುಂಟಿಗೆ 108-110 ಚೀಲ ಶೇಂಗಾ ಬೆಳಿತೀವಿ ನಾವು. ಅದು ಈಗ ಅದು ಓದೋ ತೆಗೆದೇ ಇದ್ರು ಶೇಂಗಾನ, 110 ಚೀಲ ಶೇಂಗಾ ಆಗಿದ್ರೆ 5 ಎಕರೆ 20 ಗುಂಟಿ ಒಳಗೆ. ಈ ನೋಡಿ, ಮೊದಲೆಲ್ಲ ಈಗ ವಿಶೇಷವಾಗಿ ಮುದಗಲ್ ಭಾಗದಲ್ಲಿ ಎಲ್ಲೆಲ್ಲಿ ಕೆಂಪು ಭೂಮಿ ಇದೆ ಅಲ್ಲೆಲ್ಲ ಶೇಂಗಾ, ಉಸುಕು ಭೂಮಿ ಇದ್ದಲ್ಲೇ ಶೇಂಗಾ ಹಾಕ್ತಾ ಇದ್ರು. ಆದ್ರೆ ಶೇಂಗಾ ಕ್ಷೇತ್ರ ಕಡಿಮೆ ಆಗಿದೆ, ಬಹಳಷ್ಟು ಜನ ರೈತರು ಶೇಂಗಾ ಹಾಕೋದನ್ನ ಬಿಟ್ರು. ಏನ್ ಕಾರಣ ಹೇಳ್ತಿರ್ತಾವ, ಯಾಕೆ ಬಿಟ್ರು ರೈತರು ಶೇಂಗಾ ಹಾಕೋದನ್ನ? ಇಲ್ಲ ಸರ್, ಶೇಂಗಾ ಆಗ್ತಾ ಇದಾರೆ ವರ್ಷ, ಇವಾಗ ಆಗ್ತಾ ಇರ್ತಾರೆ. ವರ್ಷಕ್ಕಿಂತ 30 ವರ್ಷ ಮಾತ್ರ ಶೇಂಗಾ ಭಾಳ ಹಾಕ್ಯಾರ ಈಗ. ಈಗ ಪ್ರತಿ ಬೆಳೆನೇ 2 ಬೆಳೆ ಮಾಡ್ಕೊಂತಾರೆ ಅವರು. ಇಳುವರಿ ಅದು ಹೇಗೆ ತೆಗಿತಾ ಇದ್ರೆ ಶೇಂಗಾ, ಒಂದೊಂದು ಎಕರೆಗೆ ಎಷ್ಟು ಬರ್ತದೆ ಇಳುವರಿ? ಎಕರೆ 20 ಚೀಲ ತನಕ ಬರ್ತದೆ ಸರ್. 20-25 ಚಲೋ ಭೂಮಿ ಇದ್ರೆ 25 ತನಕ ಬಂದ ನೋಡಿ ಸರ್, 25 ತನಕ ಬಂದ. ಹೇಗೆ ಅನಿಸ್ತದೆ ನಿಮಗೆ ಶೇಂಗಾ ಬೆಳೆ ಲಾಭ ಅಂತ ಅನಿಸ್ತದೆ? ಶೇಂಗಾ ಲಾಭ ಅನಿಸ್ತದೆ ಸರ್. ಈಗ ನಾವು ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ, 3 ಲಕ್ಷ ತನಕ ನಮ್ಮದು ಅಮೌಂಟ್ ಆಗುತ್ತೆ ಹೊಲದ. 5.5 ಎಕರೆದಲ್ಲಿ ಸುಮಾರು 5 ಲಕ್ಷದಿಂದ 6 ಲಕ್ಷ ತನಕ ಉತ್ಪನ್ನ ಮಾಡ್ತೀವಿ ನೋಡ್ರಿ ನಾವು. ಹೇಗೆ ಶೇಂಗಾ ನೀವು ಬೀಜ ಅದು ಹೇಗೆ ನೀವು ಮನಿ ಬೀಜನ ಉಪಯೋಗ ಮಾಡ್ತೀರಾ, ಶೇಂಗಾ ಬೀಜ ಅಥವಾ ಎಲ್ಲಿಂದ ರೈತ ಸಂಪರ್ಕ ಕೇಂದ್ರ ತಗೋತಿರ್ತೀರ? ಹೇಗೆ ರೈತ ಸಂಪರ್ಕ ಕೇಂದ್ರ ತಗೊಂತೀವಿ ಸರ್, ತಗೊಂತೀವಿ ವರ್ಷ ಈ ಬೀಜ ಇಲ್ಲೇ ತಗೋಣ ಸರ್. ಇವಾಗ ಇಲ್ಲೇ ತಗೊಂತೀವಿ. ನಿಮ್ಮಲ್ಲಿ ಬೆಳೆದಂತ ಬೀಜನ ಬೆಳೆಸೋದಲ್ಲಿ ನೀವು ಉಪಯೋಗ ಮಾಡೋದಿಲ್ಲ? ಇಲ್ಲ ಇಲ್ಲ ಸರ್, ಇಲ್ಲಿ ರೈತ ಸಂಪರ್ಕ ಕೇಂದ್ರ ಏನು ಬಂದಿರ್ತಾವ ಅದೇ ಬೀಜನ ಉಪಯೋಗ ಮಾಡ್ತೇವೆ ನಾವು. ಈ ಸಲ ವಿಶೇಷವಾಗಿ ರೈತ ಸಂಪರ್ಕ ಕೇಂದ್ರದಿಂದ ಮುದಗಲ್ ರೈತ ಸಂಪರ್ಕ ಕೇಂದ್ರದಿಂದ ಏನೇನು ಉಪಯೋಗ ಮಾಡ್ಕೊಂಡ್ರಿ, ಏನೇನು ಬೀಜ ತಗೊಂಡ್ರಿ ಇಲ್ಲಿಂದ ತಾವು? ತೊಗರಿ ಬೀಜ ಸರ್, ಆಮೇಲೆ ಗೊಬ್ಬರ ತಗೊಂಡ್ವಿ, ಎಣ್ಣೆ ತಗೊಂಡ್ವಿ, ಏನೇ ನಮ್ಗೆ ಅನುಕೂಲ ಆಗ್ತದ ಅಂತ ಎಲ್ಲ ತಗೊಂತೀವಿ ಖರೀದಿ. ಹೇಗೆ ಬರ್ತಾ ಇರ್ತೀರಿ ರೈತ ಸಂಪರ್ಕ ಕೇಂದ್ರಕ್ಕೆ ಮೇಲಿಂದ ಮೇಲೆ? ವಾರಕ್ಕೊಂದ್ಸಲ 2 ಸಲ ಬರ್ತಾ ಇರ್ತೀವಿ ಸರ್, ಬರ್ತಾ ಇರ್ತೀವಿ ಸರ್. ಏನಾದರೂ ಸಮಸ್ಯೆಗಳು ಬಂದ್ರೆ ಕೇಳಿ ಪರಿಹಾರ ತಗೋತಾ ಇರ್ತೀವಿ? ಹಾ, ಬಂದು ಎಲ್ಲ ಕುಂತು ಮಾತಾಡ್ತೀವಿ ಸರ್, ಚರ್ಚೆ ಮಾಡ್ತೀವಿ, ಅದಕ್ಕೆ ಉತ್ತರ ಹೇಳ್ತಾರೆ, ಅದ್ರ ಪ್ರಕಾರ ಹೊಂಟಿರ್ತೀವಿ ನಾವು ಕಡೆಗೆ. ಹೇಗೆ ನಿಮಗೆ ಸರಿಯಾದ ಮಾಹಿತಿ, ಸರಿಯಾದ ಉತ್ತರಗಳು, ಸರಿಯಾದ ಒಂದು ಬೇಕಾದಂತ ಕೃಷಿ ಒಂದು ವಸ್ತುಗಳು ಪರಿಕರಗಳು ಸಿಗ್ತಾವ ನಿಮಗೆ? ಸಿಗ್ತಾವ ಸರ್, ಎಲ್ಲ ಸಿಗ್ತಾವ. ಅವ್ರು ಹೇಳೋ ಪ್ರಕಾರ ನಾವು ಮಾಡಕತ್ತೀವಿ ಸರ್, ಬೆಳೆಗಳಿಗೆಲ್ಲ ಮಾಡಕತ್ತೀವಿ. ಹೇಗೆ ಈಗ ನೋಡ್ರಿ, ನೀರಾವರಿ ಇದೆ, ಒಣಬೇಸಾಯ ಇದೆ ತಮ್ಮದು, ಒಕ್ಕಲ್ತನ ಅಂದ್ರೆ ಹೇಗೆ ಮಾಡ್ತೀರಿ ನೀವು? ಸ್ವಂತ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಮಾಡೋರು ಅದಾರ, ಅಥವಾ ಎತ್ತುಗಳು ಟ್ರ್ಯಾಕ್ಟರ್ಗಳಿಂದ ಮಾಡಿಸ್ತಾ ಇದ್ದೀರಾ, ಅಥವಾ ಬಾಡಿಗೆ ಹೆಚ್ಚು ಮಾಡಿಸ್ತಾರೆ ಹೇಗೆ? ನಾವು ಎತ್ತುಗಳು ಬಾಡಿಗೆ ಹೆಚ್ಚು ಮಾಡೋದು ಸರ್, 2 ಟ್ರ್ಯಾಕ್ಟರ್ ಅದಾವು, ಆಮೇಲೆ JCB ಕೆಲವೊಂದು ಕೆಲಸ ಮಾಡಿಸ್ಕೊಂತೀವಿ ನಾವೆಲ್ಲ ಇದ್ದಲ್ಲೇ, ನಾವೆಲ್ಲ ಸ್ವಂತ ಮಾಡಿದ್ವಿ ಸರ್ ಬಾಡಿಗೆ ತಗೊಂಡು. ಹೇಗೆ ಮನೆಯಲ್ಲಿ ಕೆಲಸ ಮಾಡುವಂತ ಜನ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಯಾರಿಲ್ರಿ, ಕೂಲಿ ಹಳಚ್ಚಿ ಮಾಡ್ತೀವಿ ಸರ್, ಕೂಲಿ ಹಳಚ್ಚಿ ಮಾಡ್ತೀವಿ ಸರ್. ಮತ್ತೆ ಕೂಲಿಗಳೆಲ್ಲ ಸಿಗ್ತಾರೆ ನಿಮ್ಗೆ ಟೈಮ್ ಸರಿಯಾಗಿ? ಸಿಗ್ತಾರೆ ಸರ್, ಕೂಲಿಗಳೆಲ್ಲ ಸಿಗ್ತಾರೆ ನಮ್ಮ ಕಡೆಗೆ. ಈಗ ನಿಮ್ಮ ವಿಚಾರದಲ್ಲಿ ಸಾಕಷ್ಟು ಅನುಭವ ಹೊಂದಿದಂತಹ ಹಿರಿಯ ರೈತರು, ನೀವು ನಿಮ್ಮ ಅಚ್ಚುಮೆಚ್ಚಿನ ಬೆಳೆ ಯಾವುದು? ಎಂಥ ಇಲ್ಲ ನಮಗೆ ಈ ಬೆಳೆ ಭಾಳ ಲೈಕ್ ಆಗಿಬಿಟ್ಟಿದ್ರೆ, ಇದು ಒಳ್ಳೆ ಬೆಳೆ, ನಮಗೆ ಒಳ್ಳೆ ಲಾಭ ಕೊಡುವಂಥ ಬೆಳೆ ಅಂತಕ್ಕಂಥ ಬೆಳೆ ಯಾವುದು ನಿಮ್ಮದು? ಈ ಸದ್ಯ ಸೂರ್ಯಪ್ಪ ನೋಡಿ ಸರ್, ಇವಾಗ ಸೂರ್ಯಪ್ಪನ ಬೆಳೆ. ಯಾಕೆ? ಅದು ಒಳ್ಳೆ ರೀತಿಯಿಂದ ಅಂದ್ರೆ ಖರ್ಚು ಭಾಳ ಕಡಿಮೆ ಸರ್. ಅದು ಶೇಂಗಾಗ ಅಂದ್ರೆ ಕಿತ್ತು ಬಕ್ರೆ ಅರಿಬೇಕು, ಶೇಂಗಾದ ಖರ್ಚು ಭಾಳ ಬರ್ತಾರೆ ಅದಕ್ಕೆ. ಸೂರ್ಯಪ್ಪನಕ್ಕೆ ಏನಿಲ್ಲ, ಚೆನ್ನಾಡೋದು ಒಂದ್ಸಲ ಟಿಲ್ಲರ್ ಹೊಡೆದು ಆರಿಸಿಬಿಡ್ತಾರೆ ಕಟ್ಟಿಗೆ ಅಷ್ಟೇ, ಮತ್ತೆ ಎಲ್ಲ ಅಂದ್ರೆ ಖರ್ಚು ಭಾಳ ಕಡಿಮೆ ರೀ ಸುರ ಸಜ್ಜಿನೂ ಖರ್ಚು ಭಾಳ ಬರುತ್ತೆ, ಅದನ್ನ ಹಾಕೋದಲ್ಲ ಜಾಸ್ತಿ ಹಾಕೋದಲ್ರಿ. ತೊಗರಿನೂ ಹಾಕಿ ಪರವಲ್ಲ, ಯಾಕಂದ್ರೆ ಎಲ್ಲ ಈಗೆಲ್ಲ ಮಿಷಿನರಿ ಬಂದುಬಿಟ್ಟವಲ್ರಿ, ಲೇಬರ್ ಬೇಕಾಗಿಲ್ಲರಿ, ಅದಕ್ಕೆ ಆರಾಮಾಗಿ ನಾವು ಮಾಡಬಹುದು ಅದನ್ನು ತೊಗರಿ. ಈಗ ಸೂರ್ಯಪಾನವನ್ನು ಹಾಕೋದ್ರಿಂದ ಭೂಮಿ ಭಾಳ ಇದಾಗಿಬಿಡತ್ರಿ, ಸೂರ್ಯಪಾನ ಹಾಕಬಾರ್ದು ಅಂತಕ್ಕಂಥ ವಿಚಾರ ಹೇಗೆ ನಿಮಗೆ ಏನಾದರೂ ಅನಿಸದ? ಸೂರ್ಯಪಾನ ಹಾಕಿದ ಕೂಡಲೇ ಭೂಮಿ ಭಾಳಷ್ಟು ಶಕ್ತಿ ಕಳ್ಕೋದ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು ಸುದ್ದಿ ಬಿಡು ಸರ್. ನಾವು ಹಾಕದ ಜಾಸ್ತಿ ಹಾಕೋದು ಸೂರ್ಯಪಾನ ಅಲ್ಲ, ಎರಡನೇ ಬೇಕು ಹಾಕಿದ್ರು ಶೇಂಗಾ ಮಾತ್ರ 110 ಚೀಲ ಬಂತಾರೆ, 2-5 ಎಕರೆಲಿಂದ. ಹೇಗೆ ಶೇಂಗಾ ಇಳುವರಿ ಚಲೋ ತೆಗಿತಾ ಇದ್ರಿ ನೀವು? ಏನು ಮಾಡ್ತಾ ಇದ್ರಿ ಮತ್ತೆ ಅದಕ್ಕೆ ಏನು ಮಸಾಲೆ ಗಿಸಾಲೆ ಯಾವ ಜೋರು ಹಾಕ್ತಾರೆ, ಹೆಂಗೆ ಮಾಡ್ತೀರಿ, ಯಾವ ತಿಂಗಳಿನಾಗ ಹಾಕ್ತೀರಿ ಬಿತ್ತನೆ, ಏನು ಯಾವ ರೀತಿ ಮಾಡ್ತೀರಿ ಸ್ವಲ್ಪ ಹೇಳಿ. ಶೇಂಗಾ ಸರ್ ಬಿತ್ತು ಹೊತ್ತಿನ ಒಂದು 8 ಚೀಲ ಗೊಬ್ಬರ ಹಾಕ್ತೇವೆ, 10-20 ಹಾಕ ಜಾಸ್ತಿ ನಾವು ಅದನ್ನು. ಆಮೇಲೆ ಅಂತಿಂದ ಎರಡನೇ ಸಲ 10-26 ಆಮೇಲೆ DAP ಆಮೇಲೆ ಅಂತ ಯೂರಿಯಾ ಕಲಿಸಿ ಮತ್ತೆ ಎರಡನೇ ಸಲ ಗೊಬ್ಬರ ಹಾಕ್ತೀವಿ, 2-3 ಸಲ ಎಣ್ಣೆ ಹೊಡಿತೀವಿ ಅಷ್ಟೇ, ಮತ್ತೆ ಏನಲ್ಲ ಕಡೆಗೆ. ಯಾವ ತಿಂಗಳಲ್ಲಿ ನೀವು ಹೇಗೆ ಬಿತ್ತನೆಯನ್ನು ಹಸಿ ಮಾಡಿ ಬಿತ್ತನೆ ಮಾಡ್ತಿರೋ ಅಥವಾ ಕೈಯಿಂದ ಕಾಳು ಹಾಕಿಸ್ತಿರೋ, ಹೇಗೆ ಮಾಡ್ತೀರಿ ಬಿತ್ತನೆ? ನಾವು ಮೊದಲೆಲ್ಲ ನೀರು ಉಣಿಸೋ ಸರ್, ಭೂಮಿಗೆ ನೀರು ಉಣಿಸಿ ಬಿತ್ತನೆ ಮಾಡ್ತೀವಿ. ಅವಾಗ ಬಿತ್ತನೆ ಮಾಡಿ ಪೂರ್ತಿ ಎಲ್ಲ ಅದು ಬಂದ ಮೇಲೆ ಮೊಳಕೆ ಬಂದ ಮೇಲೆ ಎಷ್ಟು ದಿವಸ ಆದ್ಮೇಲೆ ಎರಡನೇ ನೀರು ಬಿಡ್ತಾರೆ, ಹುಳಿ ನೀರು ಅಂತಾರಲ್ಲ? ಸುಳಿ ನೀರು 20-25 ದಿವಸ ಮೇಲೆ ಬಿಡ್ತೀವಿ ಸರ್, 20 ದಿವಸ ಮೇಲೆ ಬಿಡ್ತೀವಿ. ಅಂದ್ರೆ 25 ದಿನ ಒಳಗಾಗಿ ನೀರು ಬಿಡೋದಿಲ್ಲ? 20 ದಿವಸ ಒಳಗಡೆ ನೀರು ಬಿಡೋದಲ್ಲ ನಾವು, 20 ದಿವಸ ಮೇಲ್ಪಟ್ಟ ನೀರು ಬಿಡೋದು. ಅದಕ್ಕೆ ಅಂದ್ರೆ ನಿಮ್ದು ಭೂಮಿ ಮಸಾರಿ ಭೂಮಿನ? ಮಸಾರಿ ಏರಿ ಎರಡು ಮಿಕ್ಸ್ ಅದ ಸರ್, 2 ಮಿಕ್ಸ್ ಅದ. ಯಾವ ಭೂಮಿಗೆ ಚೆನ್ನಾಗಿ ಬರ್ತದೆ ಇಳುವರಿ ಶೇಂಗಾ? ಮಸಾರಿ ಭೂಮಿ ಜಾಸ್ತಿ ಬರುತ್ತೆ ಸರ್. ಈಗ ನೋಡಿ ನೀವು ಇಲ್ಲಿ ಈ ಭಾಗದಲ್ಲಿ ತಾವು ಹೇಳಿದಾಗೆ ತೊಗರಿ ಮತ್ತು ಸೂರ್ಯಪಾನ ಒಳ್ಳೆ ಒಂದು ಲಾಭ ಕೊಡ್ತಕ್ಕಂಥ ಬೆಳೆ ಅಂತ ಹೇಳಿದ್ರಿ. ತೊಗರಿ ಒಮ್ಮೆಮ್ಮೆ ಲಾಸ್ಟ್ ಇಯರ್ ಎಲ್ಲ ಇಲ್ಲ ತೊಗರಿ ನಮಗೆ ಲಾಭ ಆಗಲಿಲ್ಲ ಅಂತ ಹೇಳ್ತಾರೆ, ಏನು ಕಾರಣಗಳನ್ನು ಕೊಡ್ತಿರ್ತಾವೆ? ಅದು ಮಳೆ ಜಾಸ್ತಿ ಬಂತಲ್ಲ ಸರ್, ಹಂಗಾಗಿ ಏನಾಯ್ತದೆ, ಅದು ಗುಲಾಳ ತೊಗರಿ ಅನ್ನೋದು ಉಳ್ಳಾಗಡ್ಡೆ ತೊಗೊಂಡ್ಬಿಡ್ತು, ಅದು ಒಟ್ಟಿ ಏನೈತೆ ಒಳಗೆ ಹೋಗ್ಬಿಡ್ತು, ಅದು ಹಂಗಾಗಿ 1,500 ರೂಪಾಯಿ ರೇಟ್ ಕಡಿಮೆ ಹೋಯ್ತು. ಕಡಿಮೆ ಹೋಯ್ತು ಅಂದ್ರೆ 6-6.5 ವರ್ಷದ ತನಕ ಕೊಟ್ಟಿವಿ ಅವನು ತೊಗರಿನ, ಅಂತೇ ಲಾಸ್ ಏನಾಗಿಲ್ಲ ನಮ್ಗೆ ಅಸಲ ಆಗಿಲ್ಲ. ಆಗಿಲ್ಲ ಹೇಗೆ ಮತ್ತೆ ನೋಡ್ರಿ, ಈಗ ಬರೇ ರಾಸಾಯನಿಕ ಗೊಬ್ಬರ ಬಾಡಿಗೆ ಹೆಚ್ಚು ಮಾಡಿಸೋದು ಮತ್ತೆ ಜೊತೆಗೆ ಆಳುಗಳು ಕೂಲಿ ಆಳುಗಳು ಸಾಕಷ್ಟು ಖರ್ಚುಗಳು ಕೃಷಿಯಲ್ಲಿ ಜಾಸ್ತಿ ಆಗ್ತಿದ್ದಾವೆ, ನೀವು ಗೊಬ್ಬರದ ವ್ಯವಸ್ಥೆ ಹೇಗೆ ಮಾಡ್ಕೋತಾರೆ? ಏನಾದರೂ ಸರ್ಕಾರಿ ಗೊಬ್ಬರ ಹಾಕೋದು ಅಥವಾ ಜೊತೆಗೆ ತಿಪ್ಪೆ ಗೊಬ್ಬರ ಅಥವಾ ಹೆಂಡೆ ಗೊಬ್ಬರ ಬೇಕಾಗತ್ತೆ, ವ್ಯವಸ್ಥೆಗಳನ್ನ ಹೇಗೆ ಮಾಡ್ಕೋತೀರಿ? ಸರ್ಕಾರಿ ಗೊಬ್ಬರನ ಇಲ್ಲಿ ಮೊದಲು ತಗೊಂತೀವಿ ಸರ್ಕಾರಿ ಕೃಷಿ ಕೇಂದ್ರದಾಗ, ಆಮೇಲೆ ಹೆಂಡೆ ಗೊಬ್ಬರ ಅಂತ ಒಂದು 4-5 ವರ್ಷ ಸರಿ ಒಂದು ಟ್ರಿಪ್ ಕೊಡ್ತಾರೆ ಟ್ಯಾಕ್ಟ್ರಿ, ಅಲ್ಲಿ ಊರಾಗ ಇರ್ಕೊಂಡು ಹೊಲ್ಕ ಹಾಕಿಂತೀವಿ, ಅದನ್ನು ತಗೊಂತೀವ್ರಿ, ತಗೊಂಡು ಹೊಲ್ಕ ಹಾಕ್ತಿರೋ ಅದನ್ನು, ಆಮೇಲೆ ಸರಿಯಾಗಿ ಬೆಳೆ ಬರ್ತದೆ. ಹೇಗೆ ತಮ್ಮಲ್ಲಿ ಮತ್ತೆ ಕೃಷಿ ಜೊತೆ ಏನಾದರೂ ದನಗಳ ಸಾಕಾಣಿಕೆ ಇಂಥವೆಲ್ಲ ಮಾಡ್ಕೊಂಡಿರಾ? ಎತ್ತುಗಳಂತೂ ಇಲ್ಲ ಅಂತ ಹೇಳಿದ್ರಿ, ಬೇರೆ ದನಗಳು ಏನಾದರೂ? ಏನು ನಮ್ಮ ದನಗಳು ಏನೇನಿಲ್ಲ ಸರ್, ನಮ್ಮಲ್ಲಿ ಮಾಡೋರೆಲ್ಲ ನಾವು ದನಪನ ಏನು ಸಾಕಿಲ್ಲ. ಬೇಡ ಬೇಡ ಸರ್, ಮತ್ತೆ ಏನು ಮಾಡೋರಿಲ್ಲ ಅಂದ್ಮೇಲೆ ಏನು ಮಾಡ್ತೀರಿ ಹೇಳ್ರಿ? ಮತ್ತೆ ಹೇಗೆ ಮಾಡೋರಿಲ್ಲ ಅಂತಂದ್ರೆ ನೀವು ನಿಮ್ಮ ನಂತರ ಒಕ್ಕಲ್ತನ ಮುಂದೆ ಹೆಂಗೆ ಒರಿಬೇಕು ಮತ್ತೆ ಮುಂದುವರಿದು? ನಾವು ಇರಲ್ತನ ಮಾಡಿದ್ವಿ ಸರ್, ಮುಂದೆ ಮಕ್ಕಳು ಹೆಂಗೆ ಮಾಡ್ತಾರೆ ಹಂಗೆ ಮಾಡಲಿ ಅಷ್ಟೇ, ಮತ್ತೆ ಎಲ್ಲ ಕಡೆ ಅವ್ರಿಗೆ ಬಿಟ್ಟು ಬಿಡೋದಲ್ಲ ರೀ ಸದ್ಯ, ನಾವು ಇರಲ್ತನ ಮಾಡೋದು ಒಕ್ಕಲ್ತನ. ಯಾಕೆ ಅವ್ರಿಗೆ ಒಕ್ಕಲ್ತನದಲ್ಲಿ ಅವ್ರು ಆಸಕ್ತಿ ತೋರಿಸ್ತಾ ಇಲ್ವಾ? ಇಲ್ಲ ಸರ್, ಎಲ್ಲ ಎಜುಕೇಷನ್ ಮಂದಿ ಅದಾರೆ ಸರ್, ಅವ್ರು ಓದೋರೆಲ್ಲ BA ಇಂಜಿನಿಯರ್ ಅದಾರೆ 3, ಅವರು ತಮ್ಮ ಕೆಲಸಕ್ಕೆ ಹೋಗ್ತಾರೆ, ಹೊಲಕ್ಕೆ ಯಾರು ಬರೋದಲ್ಲ, ಅವರು ಏನೋ ಕಲ್ಪಿ ಬರ್ತಾರೆ ಹೊಲಕ್ಕೆ, ಅವರು ಏನೋ ಒಂದ್ಸಲ ಬಂದಪ್ಪಾರ ಒಂದು ವಾರದಾಗ ಒಂದ್ಸಲ ಬರ್ಬೋದು, ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಒಂದು ರೋಡ್ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ಅಷ್ಟೇ ಅಷ್ಟೇ ಅಂದ್ರೆ ಸಂಪೂರ್ಣವಾಗಿ ಅವರು ಕಲಿತು ಉದ್ಯೋಗದಲ್ಲಿ ತೊಡಗಿದಾರೆ. ಅದ್ರ ಬಗ್ಗೆ ಯಾವುದು ವಿಚಾರ ಮಾಡಂಗಿಲ್ಲರ ಅವರು, ಈ ಹೊಲ ನಮ್ಗೆ ಎದಕ್ಕೆ ಬೇಕಪ್ಪ ಅಂತಾರೆ ಸರ್, ಕೈಯಿಂದ ಬಂದ್ರೆ ಹೊಲನ ಬೇಡ ಅಂತಾರೆ, ಹೊಲ ನೀನೇ ಇಟ್ಕೊಂಡ್ಬಿಡಪ್ಪ ನಮ್ಗೆ ಎದಕ್ಕೆ ಬೇಕು, ನಮ್ಮ ಹೊಲ ನಮ್ಗೆ ನೀವು ಇಟ್ಕೊಂಡು ಬರಲ್ಲ ಹೊಲಕ್ಕಂತಾರೆ ಅವ್ರು. ಇದೇ ರೀತಿ ನೋಡ್ರಿ, ಭಾಳಷ್ಟು ಹಳ್ಳಿಯಲ್ಲೆಲ್ಲ ಕಲಿತಂಥ ಜನ ಪ್ಯಾಟಿ ಸೇರಿಬಿಟ್ಟಿದ್ದಾರೆ, ನೌಕರಿ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ರೈತರು ಒಕ್ಕಲ್ತನ ನಿಂತು ಹೋಗಾಕತ್ತಿದ್ದಾವೆ. ಹೊಲ ಮಾಡೋದು ಮುಂದೆ ಯಾರಪ್ಪ ಅಂತ ಕೇಳಿದ್ರೆ ಅದು ಹೆಂಗೋ ಯಾರು ಕಳ್ದಾರೀ ಯಾರಿಗೂ ಗೊತ್ತಿಲ್ಲ, ಅವ್ರು ಮುಂದೆ ಏನಾರು ಯಾಕೆ ಮಾಡ್ಕೊಳಂಗಂತ ವಿಚಾರ. ಈ ಒಂಥರ ಕುಂತು ವಿಚಾರ ಮಾಡಿದಾಗ ಒಮ್ಮೆಮ್ಮೆ ನಮಗೆ ಒಂಥರ ಭಯ ಆಗತ್ತೆ, ಏನಪ್ಪ ಒಕ್ಕಲ್ತನ ಈಗ ಮುಂದೆ ಯಾರು ಮಾಡೋರು, ಇದಕ್ಕೆ ದಿಕ್ಕು ಯಾರು ಅಂತಕ್ಕಂಥ ವಿಚಾರ. ಹೇಗೆ ಮತ್ತೆ ಮುಂದೆ ಇದೇ ರೀತಿ ಓದ್ಬಿಟ್ರೆ ಬೆಳೆಯುವಂಥ ಭೂಮಿ ಒಮ್ಮೆಮ್ಮೆ ಹಂಗೆ ನಿಂತು ಹೋತಪ್ಪ ಅಂದ್ರೆ ಕಷ್ಟ ಆಗೋದಿಲ್ವ? ಕಷ್ಟ ಆಗೋದು ಸರ್. ಈಗ ಅದ ಈಗ ನಾವು ಹೇಳಿದ್ರು ಮಕ್ಕಳ ತಲೆಗೆ ಬರೋದಲ್ಲ ರೀ, ಈಗ ಅದು ಏನು ಕೆಲಸ ಮಾಡೋಕ್ಕೂ ಏನು ಮಾಡ್ಕೊಂಬುದವ್ರಿಗೆ ಗೊತ್ತಿಲ್ಲ ಅವರಿಗೆ. ಮೊದಲನೇ ಎಜುಕೇಷನ್ ಮಾಡೋಕೆ ಓದಿದ್ದ ಹುಡುಗರು ಅವರು, ಮೊದಲು ಸಣ್ಣವ್ರದ್ದಾಗ ತಾವು ಏನೋದ್ರ ಬಗ್ಗೆ ಆಸಕ್ತಿ ಕಲಿಸಿಲ್ಲ ಅವ್ರಿಗೆ? ಏ ಒಟ್ಟು ಹೊಲ್ದಾಗ ಬಂದಿಲ್ಲ ಸರ್ ಅವರು, ಹೊಲ್ದಾಗ ಬಂದಿಲ್ಲ ಅವರು. ಅಲ್ಲ ನೀವು ಕರ್ಕೊಂಡು ಹೋದ್ರೆ ಬರ್ತಿದ್ರು, ನೀವು ಕರೆದಿಲ್ಲ? ನಾವು ಕರೆದಲ್ರಿ, ನಾವು ಹೊಲ್ದಾಗ ಬಂದಿಲ್ಲ ಅವರು, ಈಗೇನು ವಾರಕ್ಕೆ ಒಂದ್ಸಲ ಬಂದು ನೋಡಿಕೊಂಡು ಹೋಗ್ರ ಅಷ್ಟೇ, ಮತ್ತೇನಿಲ್ಲ ಅವರು. ಈಗ ನೀವು ಈ ವಯಸ್ಸಿನಲ್ಲಿ ನೀವೇ ಒಕ್ಕಲ್ತನ ಸೂಪರ್ವೈಸನ್ ಮಾಡ್ತೀರಿ? ಹೌದು, ನಾವೇ ಮಾಡಕತ್ತೀವಿ ಸರ್. ಸುಮಾರು 62-63 ವರ್ಷ ವಯಸ್ಸಿನದಾವೆ, ಆಸಕ್ತಿಯಿಂದ ನಾವು ಮಾಡಕತ್ತೀವಿ ಒಕ್ಕಲ್ತನ. ನೀವು ಹೇಗೆ ನಿಮ್ಮ ತಂದೆಯವರು ಒಕ್ಕಲ್ತನಕ್ಕೆ ನಿಮಗೆ ಅವಾಗೆಲ್ಲ ಲಾಭ ಹೇಳಿದಿರ್ತಾವ? ಈಗ ಸಾಕಷ್ಟು ಇಳುವರಿ ಭಾಳ ಬರಕತ್ತದ ಅಂತಕ್ಕಂಥ ವಿಚಾರ ಭಾಳಷ್ಟು ಮಂದಿ ಒಕ್ಕಲ್ತನ ಲಾಸ್ ನೀವು ಹೊಂಟದ್ರಿ ಅಂತ ಹೇಳ್ತಾರೆ, ನಿಮಗೆ ಏನಿಸ್ತು ಒಕ್ಕಲ್ತನ? ನಮ್ಮ ಒಕ್ಕಲ್ತನದಾಗ ಏನು ಲಾಸ್ ಇಲ್ಲ ಸರ್, ಕೆಲಸ ಮಾಡಿದರೆ ಸರಿ ಬರ್ತದೆ, ಅವ್ರು ಕೆಲಸ ಮಾಡಲಂದ್ರೆ ಲಾಸ್ ಆಗ್ತದ. ನಮ್ಮ ತಂದೆಯವ್ರು ಮಾಡೋದ್ನಾಗ ಎಷ್ಟೆಲ್ಲ ಭೂಮಿ ಬೆಳೀತಿರಲ್ಲ, ಅವಾಗ ಇವಾಗ ನೋಡಿದಪ್ಪ ಅಂದ್ರೆ ಈಗ ಒಂದು 50% ಜಾಸ್ತಿ ಬೆಳಿತೀವಿ ನಾವು, ಅವಾಗ ಬೆಳಿತೀವಿ ಅವಾಗ ಒಂದು ಉಪವಾಸ 2 ಉಪವಾಸ ಬಿದ್ದೀವಿ, ಅವಾಗ ಹೊಲ ಬೆಳಿತಿರಲಿಲ್ಲ, ಅವಾಗ ಎಲ್ಲ ಸ್ವಚ್ಛ ಮಾಡ್ಕೊಂತ ಎಡಿ ಪಡಿ ಮಾಡ್ಕೊಂತ ಅಲ್ಲಿ ಹೊಲ್ದಾಗ ಇರ್ತದೆ. ನೀವು ಈ ವಯಸ್ಸಿನಲ್ಲಾದ್ರೂ ಕೆಲಸ ಮಾಡ್ತಾ ಇರ್ತೀರಿ? ಹೊಲ್ದಾಗ ಕೆಲಸ ಕೈ ಮಾಡ್ತಾರೆ ನಾವು. ಟೈಮ್ ಬಂದ್ರೆ ನೀರನ್ನ ಕಟ್ಟಿಕೊಂತೀವಿ ನಾವು, ಅಲ್ಲಿ ಯಾರು ಬರಲ್ಲ ಆ ನೀರು ಯಾರು ಬೇಕೋ ನೀರು ಕಚ್ಚಿ ಬಿಡ್ತಾರೆ ನಾವು. ನೋಡ್ರಿ, ಆ ಥರ ಆಸಕ್ತಿ ಇರಬೇಕು. ಹಾಂ, ಆಸಕ್ತಿ ಬೇಕು ಸರ್. ಅವರಿಗೆಲ್ಲ ಮಾಡ್ಬೇಕಂತ ಛಲ ಬೇಕು ಅವ್ರಿಗೆ ಮೊದಲು. ಛಲ ಇರಲಿಲ್ಲ ಅಂದ್ರೆ ಯಾವ ಕೆಲಸನೂ ಆಗೋದಲ್ಲ. ಆಗೋದಲ್ಲ. ಹೀಗೆ ನಿಮ್ಮ ಆಸಿಯಾಳ ಭಾಗದಲ್ಲೆಲ್ಲ ಮಳೆಗಳಿ ಎಲ್ಲ ಹೇಗೆ ವರ್ಷ ರೈತರು ಒಳ್ಳೊಳ್ಳೆ ರೀತಿಯಿಂದ ಬೆಳೆಗಳನ್ನು ಬೆಳೀತಾ ಇದ್ದಾರಲ್ಲ? ಈ ನಮ್ಮ ಭಾಗದಕ್ಕೆಲ್ಲ ಮಳೆ ಏನು ಕೊರತೆ ಇಲ್ಲ ಸರ್. ಹೋದ್ರೆ ಸರ್ ಮಳೆ ನಾವು ಯಾವಾಗ ಬೇಕು ಮಳೆ ಅನ್ನೋದು ಅವಾಗ ಮಳೆ ಬಂದದ. ಈಗಲೂ ಮಳೆ ಬೇಕಾಯ್ತು, ಒಂದು ನಿನ್ನೆಲ್ಲ ಮೊನ್ನೆ ಒಳ್ಳೆ ಚಲೋ ಮಳೆ ಆಗಿದೆ ನಮ್ಮ ಕಡೆಗೆ. ಏನು ಅನುಕೂಲತೆಗಳು ಬೇಕಾಗಿದೆ ಸರ್ಕಾರದಿಂದ ರೈತರಿಗೆ? ಏನು ಅನುಕೂಲತೆಯನ್ನು ಮಾಡಿಕೊಡ್ಬೇಕು ರೈತರಿಗೆ? ಈಗೆಲ್ಲ ಸರ್ಕಾರ ಸಾಕಷ್ಟು ಯೋಜನೆಗಳೇ ಬರ್ತಾ ಇದಾವೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದೆ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗಳು ಬರ್ತವೆ, ಬೆಳೆ ವಿಮೆಗಳ ಯೋಜನೆಗಳಿದ್ದಾವೆ, ರೈತರಿಗೆ ಹಲವಾರು ಸಬ್ಸಿಡಿ ಒಳಗೆ ಬೀಜ ಗೊಬ್ಬರ ಎಣ್ಣೆಗಳು ಪರಿಕರಗಳು ಎಲ್ಲ ಕೊಡ್ತಾರೆ. ಆದರೂ ರೈತರು ಎಲ್ಲೋ ಒಂದು ಕಡೆ ಏನೋ ಇನ್ನೂ ರೈತರಲ್ಲಿ ಕೊರಗು ಇದೆ ಅಂತಕ್ಕಂಥ ವಿಚಾರ ನಮಗೆ ಅನಿಸ್ತಾ ಇದೆ. ಏನು ರೈತರಿಗೆ ಇನ್ನೂ ಒಂದು ಒಳ್ಳೆಯ ಒಂದು ವಿಚಾರಗಳು ಅಥವಾ ಒಳ್ಳೆಯ ಒಂದು ಸಹಾಯ ರೈತ ಸರ್ಕಾರದಿಂದ ಆಗಬೇಕಾಗಿದೆ ಅಂತೀರಿ? ಸರ್ಕಾರದಂತ ಏನಂತ ಬೆಳೆ ಇಲ್ಲ ಸದ್ರೂ ಬೆಳೆ ವಿಮನ್ನು ಕೊಡಕತ್ತೀರಿ ಇವಾಗ? ನಮ್ದು ಮತ್ತೇನು ಕೊಡ್ಬೇಕು ಹೇಳ್ರಿ? ಇವಾಗೆಲ್ಲ ನಾವು ಸರಿಯಾಗಿ ಮಾಡ್ಬೇಕು, ಗೊಬ್ಬರನೂ ಸಿಗ್ತದೆ, ಆಮೇಲೆ ಬೀಜನೂ ಸಿಗ್ತಾವೆ ಕಡಿಮೆ ರೇಟಿಗೆ. ಅಲ್ಲಿಗೆ ಇಲ್ಲಿಗೆ ನೋಡೋಕತ್ತಿನಪ್ಪ ಅಂದ್ರೆ ಕೃಷಿ ಕೇಂದ್ರಗಳಿಗೆ ನೋಡಿದಪ್ಪ ಅಂದ್ರೆ ಚೆನ್ನಾಗಿ 25% ಜಾಸ್ತಿ ಆಗತ್ತೆ ಅಲ್ಲಿಗೆ ಇಲ್ಲಿಗೆ. ಜಾಸ್ತಿ ಇಲ್ಲಿ ತೊಗೊಂತೀನಿ ನಾವು, ಕಮ್ಮಿ ಇಲ್ಲ ಇಲ್ಲ ತೊಗೊಂತೀವಿ ನಾವು, ಅಲ್ಲಿ ರೇಟ್ ಜಾಸ್ತಿ ಆಗತ್ತಾರ ಅಲ್ಲಿ. ಹಂಗಾಗಿ ಇರ್ಲಿ ಇರಲಾರ್ದು ಏನೋ ಕಲ್ಪಿ ಅಲ್ಲಿ ತೊಗೊಂತೀನಿ. ಓಕೆ ಸರ್. ಈಗ ನೋಡ್ರಿ ಚನ್ನಬಸಪ್ಪ ಅವರೇ, ನೀವು ಅಂದಂಗೆ ನೀವು ಒಕ್ಕಲ್ತನ ನೀವು ಒಬ್ಬರೇ ನೋಡ್ಕೊಂಡು ಹೋಗೋರು, ಎಲ್ಲೋ ನೀವು ಹೋಗ್ಬೇಕಾತು ಒಂದು 2-3 ದಿನ ಸ್ವರ್ಗ ಅಥವಾ ಎಲ್ಲೋ ಹೋಗ್ಬೇಕಾತು ಬೇರೆ ಊರಿಗೆ ಹೋಗ್ಬೇಕಾದಾಗ ಮತ್ತೆ ಹೆಂಗೆ ಒಕ್ಕಲ್ತನ ನೋಡಕ್ಕೆ ಅದನ್ನ ನೋಡ್ಕೊಂಡು ಹೋಗೋರು ಯಾರು ಇರ್ತಾರೆ, ಯಾರಿಗೆ ಸುಪ್ರೋಜನ್ ಮಾಡ್ತಾರೆ? ನಾವೆಲ್ಲರೂ 3 ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಹೋಗ್ತಾರೆ ಸರ್. ಹೆಣ್ಮಕ್ಳು ಇದ್ದಪ್ಪ ಅವ್ರು ಕಾಯಿ ಮೇಲೆ ಹೊಲದಲ್ಲಿ ಇರ್ತಾರೆ ಅವರು, ಆಮೇಲೆ ನೀರು ಕಟ್ಟಕ್ಕೆ ಹೋದ್ರು ಕೂಡ ಒಂದು 1-2 ತಾಸಲ್ಲಿ ಸಾಯಂಕಾಲ ತನಕ ಹೊಲ್ದಾಗ ಇರ್ತಾರೆ ಅವ್ರು, ಅಲ್ಲೆಲ್ಲ ಹೊಲ್ದಾಗ ಸಾಯಂಕಾಲ ಮೇಲೆ ಮನೆಗೆ ಬರ್ತಾರೆ ಅವ್ರು. ಅಂದ್ರೆ ನಿಮ್ಮ ಮನೆಯವರು ನೀವು ಜೊತೆ ಜೊತೆಯಾಗಿನೇ ಒಕ್ಕಲ್ತನ ಮಾಡ್ಕೊಂಡು ಹೋಗ್ತೀವಿ? ಅವ್ರ ಮನೆಯವ್ರು ಜೊತೆ ಮಾಡ್ಕೊಂಡು ಹೋಗ್ತಾರೆ. ಒಬ್ರಿಲ್ಲ ಒಬ್ರು ಇದ್ದೇ ಇರ್ತಾರೆ, ಅವತ್ತು ಹೊಲದಲ್ಲಿ ಹೊಲಗಡೆ ಆಳುಗಳು ಇದ್ರೆ ಅವ್ರ ಜೊತೆ ಅಡ್ಡಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾ, ಯಾರೋ ಒಬ್ರು ಹೊಲ್ದಂತ ಇದ್ದೇ ಇರ್ತಾರೆ, ಇಲ್ಲ ನಮ್ಮ ಮನೆ ಗಂಡಮಕ್ಳು ಇರ್ತಾರೆ, ಇಲ್ಲ ನಾವನ್ನ ಇರ್ತೀವಿ ಹೊಲದಲ್ಲಿ. ಚನ್ನಬಸಪ್ಪ ಅವರು ಏನ್ ಹೇಳ್ತೀರಿ ಕೊನೆಯದಾಗಿ? ನಿಮ್ಗೆ ಅನುಭವ ಇದೆ ಸಾಕಷ್ಟು, ನೀವು ಹೇಳಿದಂಗೆ ಒಳ್ಳೆ ಲಾಭ ಇದೆ ನಿಮ್ಗೆ ಒಕ್ಕಲ್ತನ. ನಾವು 3-4 ಲಕ್ಷ ರೂಪಾಯಿ ಶೇಂಗಾದಲ್ಲಿ ತಕ್ಕೋತಾ ಇದೀವಿ ನಾವು ಒಂದು 3 ಎಕರೆದಲ್ಲಿ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಭಾಳಷ್ಟು ಜನ ರೈತರು ಭೂಮಿ ಎಲ್ಲ ವ್ಯವಸ್ಥೆಗಳಿರ್ತವೆ ಮನೆಯಲ್ಲೆಲ್ಲ ಇರ್ತವೆ, ಆದ್ರೆ ಲೀಸ್ ಕೊಟ್ಬಿಡ್ತಾರೆ ಮಾಡಕ್ಕ. ಏ ಬೇಡಪ್ಪ ಸುಮ್ಮನೆ ಯಾಕೆ ಕಿರಿಕಿರಿ ಅಂತೇಳಿ. ನೀವು ಅಂಥ ರೈತರಿಗೆ ಏನು ಹೇಳ್ತೀರಿ? ಈಗ ನಾವು ಸುಮಾರು ನೋಡ್ರಿ 5 ಎಕರೆ 20 ಗುಂಟೆ ಅದರಾಗದ, ಒಂದು 2 ಲಕ್ಷ ಚಿಲ್ಲರ ಸೂರ್ಯಪಾನ ಆಗ್ಯಾರ ಹೋದ್ರು ಸರ್. 3 ಎಕರೆ ಶೇಂಗದ ಪಟ್ಟಿ ಆಗದ, 5.5 ಲಕ್ಷದಾನ 5 ಎಕರೆದಾಗ ಬಂದದ. ಭಾಳ ಅಂದ್ರೆ ಮುಂದೊಂದು 2-2.5 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆ 5 ಎಕರೆ 2.5 ಲಕ್ಷ ರೂಪಾಯಿ ಲಾಭ ತಗೊಂಡಿ ನೋಡ್ರಿ ಹೊಲದಲ್ಲಿ. ಹೇಳಕತ್ತೀನಿ ನಾನೀಗ, ಉಳಿದ ಹೊಲ್ದು ಹೇಳಿಲ್ಲ ನಾನು. ಇವಾಗ ಎಲ್ಲವೂ ಚಲೋಗೆ ಬಂದ್ರೆ ಬೆಳೆ ಹೋದ್ರ ಚಲೋ ಚಲೋ ಅಂದ್ರೆ ಟೈಮ್ ಸರಿಯಾಗಿ ಬಿತ್ತರಿ, ಟೈಮ್ ಸರಿಯಾಗಿ ಎಣ್ಣೆ ಹೊಡಿತೀರಿ, ಎಲ್ಲ ಟೈಮ್ ಸರಿಯಾಗಿ ಮಾಡ್ತೀರಿ. ಆದ್ರೆ ಸರಿ ನಾವು ಎಲ್ಲ ದುಡಿಬೇಕ್ರಿ, ದುಡಿಲಾರ್ದ ಬಾಂದ್ರೆ ಇಲ್ಲಿಂದ ಬರ್ತೇ ಅಲ್ರಿ ಸದ್ಯ. ಅದ್ರ ಪ್ರಕಾರ ನಾವು ಮಾಡೋಕೆ ಎಣ್ಣೆ ಯಾವ ಟೈಮಿಗೆ ಹೊಡಿಬೇಕು ಕೊಡ್ಬೇಕು, ಹೊಡಿಬೇಕು ಗಳೆ ಯಾವ ಟೈಮ್ನ ಹೊಡಿಬೇಕು ಎಲ್ಲ ತಿಳ್ಕೊಂಡು ನೋಡಿದಪ್ಪ ಸರಿಯಾಗಿ ಬೆಳೆ ಬರ್ತದೆ. ಒಳ್ಳೆಯದು ಚನ್ನಬಸಪ್ಪ ಅವರೇ, ಇದುವರೆಗೆ ನಿಮ್ಮ ವಿಚಾರ ಟೈಮ್ ಸರಿಯಾಗಿ ಎಲ್ಲ ಮಾಡೋದ್ರಿಂದ ಲಾಭ ಇದೆ ನಮ್ಮ ಒಕ್ಕಲ್ತನ, ಒಳ್ಳೆ ಲಾಭ ಪಡ್ಕೋತಾ ಇದ್ದೀವಿ ಅಂತಕ್ಕಂಥ ವಿಚಾರ ಹೇಳಿದ್ರಿ. ರೈತರು ಇಂಥ ವಿಚಾರ ಗಮನಿಸಬೇಕು. ಒಕ್ಕಲ್ತನ ನಿಜವಾಗ್ಲೂ ಲಾಭ ಇದೆ, ಇಷ್ಟಪಟ್ಟು ಮಾಡಬೇಕು, ಕಷ್ಟಪಡಬಾರ್ದು. ಆದರೆ ಪ್ಲ್ಯಾನಾಗಿ ಮಾಡಬೇಕು, ಯಾವ ಹೊತ್ತಿಗೆ ಏನು ಹಾಕಬೇಕು, ಯಾವ ಹೊತ್ತಿಗೆ ಏನು ಹೊಡಿಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲಿ ತರಬೇಕು ಅಂತಕ್ಕಂಥ ವಿಚಾರ ಮಾಡಿ ಒಕ್ಕಲ್ತನ ಮಾಡಿದರೆ ಖಂಡಿತ ಒಕ್ಕಲ್ತನ ಲಾಭ ಇದೆ. ರೈತರು ಇಂಥ ವಿಚಾರ ಗಮನಿಸಲಿ ಅಂತ ಹೇಳೋಣ. ನಿಮ್ಮ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಗಸಗೂರು ತಾಲೂಕಿನ ಆಶೆಹಾಳ ಗ್ರಾಮದ ರೈತರಾದ ಚನ್ನಬಸಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲನೆಯದಾಗಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಹತ್ತಿ ಹೈಬ್ರಿಡ್ 44 ಕನಿಷ್ಠ 8,000 ರೂಪಾಯಿಗಳಿಂದ 9,100 ರೂಪಾಯಿಗಳು, ಶೇಂಗಾ ಗುಂಗ್ರಿ 3,096 ರೂಪಾಯಿಗಳಿಂದ 4,932 ರೂಪಾಯಿಗಳು, ಈರುಳ್ಳಿ 260 ರೂಪಾಯಿಗಳಿಂದ 1,400 ರೂಪಾಯಿಗಳು, ಸೋನಾ ಮಸೂರಿ ಭತ್ತ 1,980 ರೂಪಾಯಿಗಳಿಂದ 2,020 ರೂಪಾಯಿಗಳು, ಸೂರ್ಯಕಾಂತಿ 3,705 ರೂಪಾಯಿಗಳಿಂದ 4,929 ರೂಪಾಯಿಗಳು, ಕೆಂಪು ತೊಗರಿ 4,302 ರೂಪಾಯಿಗಳಿಂದ 6,026 ರೂಪಾಯಿಗಳು. ಇದಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಸಜ್ಜೆ 1,800 ರೂಪಾಯಿಗಳಿಂದ 1,800 ರೂಪಾಯಿಗಳು, ಭತ್ತ ಸೋನಾ 2,743 ರೂಪಾಯಿಗಳಿಂದ 2,743 ರೂಪಾಯಿಗಳು,

ಕೆಳಗರೆ ಇದೀಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಂದರೆ 4/10/2022 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದುಬಂದಿದೆ. ಇನ್ನು ಗರಿಷ್ಠ ಆದ್ರತೆಯ ಪ್ರಮಾಣ 64